ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗೃತಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಈಗ ಲೋನ್ ಪ್ರೊಸೆಸಿಂಗ್ ಇಷ್ಟು ಹೊತ್ತಾ? ಇದೆಲ್ಲ ನಿಮ್ಮಿಂದ ಆಗಲ್ಲ, ತಗೋ ನೀನೇ ಮಾಡ್ಬಿಡು. ಏನ್ ವಿಷಯ? ಫೈನಾನ್ಷಿಯಲ್ ಅಸೆಟ್ಸ್ ನ ಪುರಾವೆ ಕೊಡಬೇಕು, ಆ ಕಾರಣಕ್ಕೆ ಲೋನ್ ಸಿಕ್ಕಾಕೊಂಡಿದೆ. ನೋಡಿ, ಅಕೌಂಟ್ ಅಗ್ರಿಗೇಟರ್ ಸೇರ್ಕೊಳ್ಳಿ. ಅಕೌಂಟ್ ಅಗ್ರಿಗೇಟರ್ ಬ್ಯಾಂಕ್ಸ್ ಇತ್ಯಾದಿಯ ಬಳಿ ಇರುವ ನಿಮ್ಮ ಆರ್ಥಿಕ ವಿವರನ್ನು ನಿಮ್ಮ ಸ್ಪಷ್ಟ ಒಪ್ಪಿಗೆಯಿಂದ ಸಾಲ ನೀಡುವ ಹಣಕಾಸು ಸಂಸ್ಥೆಗಳೊಡನೆ ಹಂಚಿಕೊಳ್ಳುತ್ತದೆ. ಅಪ್ಪ, ಇಟ್ ಇಸ್ ಸೋ ಈಸಿ. RBI ಹೇಳುತ್ತೆ, ಜಾಣರಾಗಿರಿ, ಅಗರೂಕರಾಗಿರಿ. ಸಮಯ ಆಗಿದೆ 7 ಗಂಟೆ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೆಳಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಗುಂಪುಗಳ ಸಂಘದಿಂದ ಪ್ರಯೋಜನಗಳು, ಈ ಕುರಿತು ಡಾ ಬಿಎಫ್ ಹುಲಗೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಶಿವಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಮೂಡಿಬರಲಿದೆ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸ್ವಸಹಾಯ ಗುಂಪಿನ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸ್ವಸಹಾಯ ಗುಂಪು ಅಂದರೆ ಏನು, ಸ್ವಸಹಾಯ ಗುಂಪನ್ನು ಯಾರು ಮಾಡಿರ್ತಾರೆ, ಸ್ವಸಹಾಯ ಗುಂಪಿನ ಉದ್ದೇಶ ಏನು, ಆಮೇಲೆ ಸ್ವಸಹಾಯ ಗುಂಪನ್ನು ರಚನೆ ಆದಮೇಲೆ ಅದರ ಉದ್ದೇಶ ಏನು, ಯಾವ ಥರ ಅದರಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ, ಮತ್ತು ಅದರ ಹಣಕಾಸಿನ ನಿರ್ವಹಣೆ ಹೇಗೆ, ಮತ್ತು ಅದರಿಂದ ಯಾವ ಥರ ಇಲ್ಲಿವರೆಗೆ ಸ್ವಸಹಾಯ ಗುಂಪಿನಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನು ತರಲಾಗಿದೆ, ಈ ಥರ ಒಂದೊಂದೇ ವಿಷಯವನ್ನು ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಬಾರ್ಡ್ ಬ್ಯಾಂಕ್ನಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತರಾದ ಡಾಕ್ಟರ್ ಬಿಎಫ್ ಹುಲಗೂರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಹುಲಗೂರ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ. ನಮ್ಮ ರೈತ ಬಾಂಧವರಿಗೆ ಸ್ವಸಹಾಯ ಗುಂಪಿನ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಬೇಕು ಡಾಕ್ಟರ್ ಹುಲಗೂರ್ ಸರ್ ಅವರೇ. ಓಕೆ, ಆಯಿತು, ಇದು ನನ್ನ ಸಂತೋಷದ ವಿಷಯ. ಸ್ವಸಹಾಯ ಗುಂಪಿನ ಒಂದು ಇತಿಹಾಸದ ಬಗ್ಗೆ ಒಂದು ಎರಡು ಮಾತು ಹೇಳಿದ್ರೆ ಇಲ್ಲೇ ಬಹಳ ಉಪಯುಕ್ತ ಆಗತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ನಮ್ಮ ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರ್ ಹುತ್ತೂರು ಅಂತ ಇದೆ, ಅಲ್ಲಿ ಈ ಸ್ವಸಹಾಯ ಗುಂಪುಗಳು ಅಂದರೆ ಅವರು ಮೈರಾಡದವರು NGOದವರು ಥ್ರಿಫ್ಟ್ ಗ್ರೂಪ್ ಅಂತ ಮಾಡ್ತಾಯಿದ್ರು, ಅಂದರೆ ಸೇವಿಂಗ್ಸ್ ಗ್ರೂಪ್ ಅಂತ. ಅದರೊಳಗೆ ಅದು ಹೇಗೆ ಶುರು ಆಯ್ತು ಅಂದರೆ, ಕೃಷಿ ಜೊತೆಗೆ ಈ ರೈತರಿಗೆ ಜಮಖಾನ ನೇಯೋದನ್ನು ಕಲಿಸಿಕೊಟ್ಟಿದ್ರು. ಅದನ್ನು ಮಾಡಿ ಅವರು ಜಮಖಾನ ತಂದು ಕೊಡ್ತಾ ಇದ್ರು ಮೆರಾಡದೊಳಗೆ. ಅವರು ಮೆರಾಡದವರು ಮೈಸೂರೊಳಗೆ ಅದನ್ನು ಮಾರಾಟ ಮಾಡಿ ಅವರಿಗೆ ವಾಪಸ್ ದುಡ್ಡು ಕೊಡ್ತಾ ಇದ್ರು. ಆ ದುಡ್ಡಿನೊಳಗೆ 10 ರೂಪಾಯಿ ಹಿಡ್ಕೊಂಡು ಅದನ್ನ ಅವ್ರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ರು. ಹೀಗಾಗಿ ಈ ಥ್ರಿಫ್ಟ್ ಗ್ರೂಪ್ಸು ಇವು 1-2 ವರ್ಷದೊಳಗೆ ಒಬ್ಬೊಬ್ಬರ ಬ್ಯಾಂಕ್ ಖಾತೆಯಲ್ಲಿ 1,000,000,000 ದುಡ್ಡು ಕೂಡಿತು. ಇದೇ ಒಂದು ಮುದ್ರಾ ಹೇಳಿಕೊಂಡು ಈ ಮೆರಾಡದವರು ಸ್ವಸಹಾಯ ಗುಂಪನ್ನು ಶುರು ಮಾಡಿದರು. ಇದು ಬ್ರೀಫ್ ಆಗಿ ನಮ್ಮ ಸ್ವಸಹಾಯ ಗುಂಪು ಬಗ್ಗೆ. ಇದರ ಉದ್ದೇಶ ಹಣ ಉಳಿತಾಯ ಮಾಡೋದು. ಹಣ ಉಳಿತಾಯ, ನೀವು ಗಳಿಸಿದ್ರಲ್ಲಿ 10 ರೂಪಾಯಿಯಲ್ಲಿ ಕನಿಷ್ಠ 1 ಅಥವಾ 2 ರೂಪಾಯಿ ಆದರೂ ಉಳಿಸ್ಕೊಳ್ಳಿ, ಈ ತರ ಒಂದು ಭಾವನೆ ಬರಲಿ, ಈ ತರ ಒಂದು ಧೋರಣೆ ನಿಮ್ಮಲ್ಲಿ ಜಾರಿಗೆ ತಗೊಂಬರ್ರಿ ಅಂತ. ಹೌದು, ಇದು ಹೆಚ್ಚು ಹೆಚ್ಚಾಗಿ ಏನಾಗಿದೆ ಅಂದರೆ ಮಹಿಳೆಯರು ಮತ್ತು ಗಂಡಸರು ಇವರು ಸಪರೇಟ್ ಸಪರೇಟ್ ಆಗಿ ಸ್ವಸಹಾಯ ಗುಂಪನ್ನು ರಚಿಸಲಿಕ್ಕೆ ಅವಕಾಶ ಇದೆ. ಹೆಚ್ಚು ಹೆಚ್ಚಾಗಿ ಮಹಿಳೆಯರು ಈ ವಿಷಯದಲ್ಲಿ ಬಹಳ ಆಸಕ್ತಿ ತಗೊಂಡು ಅವರು ಸ್ವಸಹಾಯ ಗುಂಪು ಮಾಡಿ ಎಲ್ಲ ಕಡೆಗೂ ಬಹಳ ಒಂದು ದೊಡ್ಡ ಕ್ರಾಂತಿಯನ್ನೇ ನಿರ್ಮಿಸಿದ್ದಾರೆ. ಎಷ್ಟೊಂದು ಇದನ್ನ ಹೇಳೋದು ಉದ್ದೇಶ ಏನಂದರೆ, ನಮ್ಮ ಮಹಿಳೆಯರ ಹತ್ರ ಮೊದಲ ದುಡ್ಡಿರಲಿಲ್ಲ. ಈ ಕಾರ್ಯ ಸ್ವಸಹಾಯ ಗುಂಪಿನ ಕಾರ್ಯ ಶುರು ಆದಮೇಲೆ ಅವ್ರ ಹತ್ರ 10 ರೂಪಾಯಿ ಬಂತು, 20 ರೂಪಾಯಿ ಬಂತು, 30 ರೂಪಾಯಿ ಬಂತು, 40 ರೂಪಾಯಿ, ಈಗ 100,000,000 ದುಡ್ಡು ಬಂದಿದೆ. ಒಂದು ನಿಮಗೆ ಸಣ್ಣ ಉದಾಹರಣೆ ಹೇಳಬೇಕಂದ್ರೆ 15-20 ವರ್ಷದಿಂದ ಒಂದು ಗ್ರಾಮ ಗದಗ ಜಿಲ್ಲೆಯಲ್ಲಿ ಕದಡಿ ಅಂತ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಈ 20 ವರ್ಷದಿಂದ ಇವರು ಸ್ವಸಹಾಯ ಗುಂಪಿನೊಳಗೆ ವಾರ 20 ಹೀಗೆ ಕೂಡಿಸಿಟ್ಟು ಈಗ ಅವರ ಹಣದ ಮೊತ್ತ 60 ಗುಂಪಿನೊಳಗ ಒಂದು 60-70 ಲಕ್ಷ ಆಗಿದೆ. ನಾನು ಅವರಿಗೆ ಇವನ್ನು ಮಹಿಳಾ ಬ್ಯಾಂಕ್ ಕೂಡ ಮಾಡಲಿಕ್ಕೆ ಒಂದು ಐಡಿಯಾ ಕೊಟ್ಟೆ, ಆದರೆ ಅವರವರಿಗೆ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅವರು ವಿಚಾರ ಮಾಡ್ತಾ ಇದ್ದಾರೆ. ಈ ಸ್ವಸಹಾಯ ಗುಂಪು ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟಿದೆ. ಆರ್ಥಿಕ ಶಕ್ತಿ, ಈಗ ಯಾರಾದರೂ ನಿಮ್ ಮಾತು ಕೇಳಬೇಕಾದ್ರೆ ನಿಮ್ ಹತ್ರ ದುಡ್ಡು ಇದ್ರೆ, ನಿಮ್ ಹತ್ರ ನೀವು ಶ್ರೀಮಂತರಿದ್ರೆ ನಿಮ್ ಮಾತು ಕೇಳ್ತಾರ, ಇರದೇ ಇದ್ರೆ ಯಾರು ನಿಮ್ ಮಾತು ಕೇಳ್ತಾರೆ ಹೇಳ್ರಿ, ಹೌದಲ್ಲ? ಹಾಗಾಗಿ ಈ ನಮ್ಮ ಸ್ವಸಹಾಯ ಗುಂಪಿನ ಸದಸ್ಯರು ಬಹಳ ಸಬಲೀಕರಣ ಆಗಿ ಅವರ ಮಾತು ಇವನ್ನು ಬ್ಯಾಂಕ್ನವ್ರು ಕೇಳ್ತಾರೆ, ಗೌರ್ಮೆಂಟ್ನವ್ರು ಕೇಳ್ತಾರೆ. ಈಗ ಹೆಚ್ಚು ಹೆಚ್ಚು ಅಂದರೆ ಈ ಗುಂಪುಗಳನ್ನ ಕೂಡ ಈ ನಮ್ಮ ರಾಜಕೀಯ ಪಕ್ಷಗಳು ಕೂಡ ಉಪಯೋಗ ಮಾಡಿಕೊಳ್ತಾರೆ ತಮ್ಮ ಮತ ಸಂಗ್ರಹಿಸಲಿಕ್ಕೆ. ಇಷ್ಟೊಂದು ಸಶಕ್ತವಾಗಿ ಈ ಸ್ವಸಹಾಯ ಗುಂಪುಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸಿದವು. ಈಗ ಸ್ವಸಹಾಯ ಗುಂಪು ಅಂದರೆ ಮೈಕ್ರೋ ಫೈನಾನ್ಸ್ ಒಂದು ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಮತ್ತು ದೊಡ್ಡ ಒಂದು ಹೆಗ್ಗಳಿಕೆಯ ಒಂದು ವಿಷಯವಾಗಿದೆ. ಇದೊಂದು ರಿಯಲಿ ಭಾರತದ ಒಂದು ಹೆಗ್ಗಳಿಕೆಯನ್ನು ತೋರಿಸಿಕೊಳ್ಳಲಿಕ್ಕೆ ನಮ್ಮ ಸ್ವಸಹಾಯ ಗುಂಪುಗಳು ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಡಾಕ್ಟರ್ ಹುಲ್ಗುರವರೇ, ತಾವು ಬೆಂಗಳೂರು ಜಿ ಕೆ ವಿ ಕೆಯಲ್ಲೂ ಕೂಡ 8 ವರ್ಷ ಮಣ್ಣುಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ರಿ. ನಂತರ ನಬಾರ್ಡ್ಗೆ ಹೋಗಿ ಅನೇಕ ವರ್ಷಗಳ ಕಾಲ ಅಧಿಕಾರಿಯಾಗಿ ತಾವು ಕೆಲಸವನ್ನು ನಿರ್ವಹಿಸಿದ್ರಿ. ಈಗ ತಮಗೆ ಮಣ್ಣಿನ ಮತ್ತೆ ಈ ಒಂದು ಜನರ ಹಣಕಾಸಿನ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿ ತಮ್ಮಲ್ಲಿದೆ. ರೈತ ಬಾಂಧವರಿಗೂ ಕೂಡ ಈ ಒಂದು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ನಲ್ಲಿ ಸಾಕಷ್ಟು ಯೋಜನೆಗಳ ಜಾರಿಗೆ ತರುವಲ್ಲಿ ಕೂಡ ತಾವು ಅನೇಕ ಪಾತ್ರವನ್ನು ವಹಿಸಿದ್ರಿ. ಈ ಸ್ವಸಹಾಯ ಸಂಘಿನ ಗುಂಪಿನಲ್ಲಿ ಹಣಕಾಸು ನಿರ್ವಹಣೆ ಇವತ್ತು ತುಂಬಾ ಮಹತ್ವ ಇದೆ. ಯಾಕಂದ್ರೆ ಮೊದಲೇ ನಮ್ಮ ಮನೆಯಲ್ಲಿ ಗಣಸರ ಹತ್ರ ಕೂಡ ದುಡ್ಡು ಇರ್ತಿರ್ಲಿಲ್ಲ, ಅಂದ್ರೆ ದುಡ್ಡು ಇರ್ತಿತ್ತು, ನಿರ್ವಹಣೆ ಸರಿ ಆಗ್ತಾ ಇರಲಿಲ್ಲ. ಈಗ ತಾವು ಹೇಳಿದಾಗೆ ಅಲ್ಲಿ ಅಲ್ಲಿ ಎಲ್ಲ ಕಡೆ ಸ್ವಸಹಾಯ ಗುಂಪು ಸದೃಢ ಆಗಿದಾವೆ, ಹಣಕಾಸಿನ ಒಂದು ಬಲ ಬಂದಿದೆ. ಪ್ರತಿಯೊಬ್ಬರಿಗೂ ಹಣಕಾಸಿನ ಮಹತ್ವ ಎಲ್ಲರಿಗೂ ಗೊತ್ತೇ ಇದೆ. ಬುದ್ಧಿವಂತಿಕೆ ಇರ್ಬೋದು, ಆದ್ರೆ ಹಣ ಇಲ್ಲ ಅಂದ್ರೆ ನಡೆಯೋದಿಲ್ಲ. ನಿಮ್ಗೆ ಸಾಕಷ್ಟು ಕೌಶಲ್ಯ ಇರ್ಬೋದು, ಆದ್ರೆ ಹಣ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಹೌದು, ಮೂಲ ಇದು ನಿಮ್ದು ಬಲ ಬೇಕು. ಬಲ ಬೇಕಂದ್ರೆ ನಿಮ್ಗೆ ಹಣಕಾಸಿನ ಒಂದು ಬಲ ಬೇಕು. ಈಗ ಹೊಸದಾಗಿ ಈ ಒಂದು ಸ್ವಸಹಾಯ ಗುಂಪಿನಲ್ಲಿ ಯಾವ ತರ ರಚನೆ ಮಾಡ್ಕೋಬೇಕು, ಆಮೇಲೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು, ಅದ್ರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡಿ. ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸ್ವಸಹಾಯ ಗುಂಪಿನೊಳಗೆ ಹೋಮೋಜಿನಿಟಿ ಅಂತ ಅಂದ್ರೆ ಒಂದು ಸಾಮರ್ಥ್ಯ ಇದೆ, ಒಂದು ಯುನಿಟಿ ಬೇಕಾಗತ್ತೆ. ಅದಕ್ಕೆ ವಿಷಯದೊಳಗೆ ಬಹಳ ಕೆಲಸ ಮಾಡಿದ ಮೇಲೆ ನಮ್ಮ ತಜ್ಞರು ಹೇಳುವ ಒಂದು ವಿಚಾರ ಅಂದ್ರೆ, ಸ್ವಸಹಾಯ ಗುಂಪಿನೊಳಗೆ ನಮ್ಮ ಹಳ್ಳಿಯೊಳಗೆ ಅಥವಾ ಪೇಟೆಯೊಳಗೆ ಒಂದೇ ಜಾತಿಯ ಅಂತ ಹೇಳ್ಬೋದು, ಅಥವಾ ಒಂದೇ ಲಿಂಗದ, ಅಥವಾ ಒಂದೇ ಊರಿನ ಜನರು, ಒಂದೇ ಓಣಿಯ ಜನರು ಕೂಡಬೇಕು. ಕೂಡಿ ಅವರು ಪ್ರತಿ ತಿಂಗಳ ಅಥವಾ ತಮಗೆ ಅನುಕೂಲ ಆಗ, ಈಗ ಬಹಳ ಜನ ಹೈನುಗಾರಿಕೆ ಮಾಡೋರು ಇರ್ತಾರೆ, ಅವರು ದಿವಸಾನೂ ಕಲೆಕ್ಟ್ ಮಾಡಬಹುದು, ಅಥವಾ ದಿವಸ ಅಂದ್ರೆ ಬಹಳ ಲೆಬೋರಿಯಸ್ ಆಗುತ್ತೆ, ಸುಮ್ಮನೆ ಟೈಮು ವೇಸ್ಟ್ ಆಗುತ್ತೆ, ಅದ್ರ ಬದಲು ವಾರ ಮಾಡಬಹುದು, ತಿಂಗಳಿಗೆ ಮಾಡಬಹುದು, 2 ತಿಂಗಳಿಗೆ ಒಂದ್ಸಲ ಮಾಡಬಹುದು. ಹೀಗೆ ಯೂಶ್ವಲಿ ಈಗ ನಮ್ಮಲ್ಲಿ ಸ್ವಸಹಾಯ ಗುಂಪುಗಳು ಬಹಳ ಜಾಸ್ತಿ ಕೆಲಸ ಮಾಡ್ತಾ ಇದಾವು. ನಮ್ಮ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದೊಳಗೂ ಕೂಡ ಸ್ವಸಹಾಯ ಗುಂಪುಗಳು ಬೇಕಾದಷ್ಟು ಇದಾವು. ಹೆಣ್ಮಕ್ಳದ್ದು ಬೇರೆ ಇದೆ, ಗಂಡ್ಮಕ್ಳದ್ದು ಬೇರೆ ಇದೆ. ಹೆಣ್ಮಕ್ಳದ್ದು ಬಹಳ ಸ್ಟೆಬಿಲೈಸ್ ಆಯ್ಕೊಳ್ಳು, ಯಾಕಂದ್ರೆ ಅವರಿಗೆ ಬಂದ ಹಣನ ಸುಮ್ಮನೆ ಪೋಲ್ ಮಾಡಲಿಕ್ಕೆ ಅವರಿಗೆ ಸದ್ವಿನಿಯೋಗ ಮಾಡ್ತಾರೆ. ನಮ್ಮ ಗಂಡಸರಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಿ ಖರ್ಚು ಬಂತು ಇಲ್ಲಿ ಖರ್ಚು ಮಾಡ್ತಾರೆ, ಇವ್ರು ಆಗಲ್ಲ. ಹೀಗಾಗಿ ನಮ್ಮ ಒಂದು ಸಲಹೆ ಅಂದ್ರೆ, ಈ ನಮ್ಮ ಪ್ಲೇನ್ ಏರಿಯಾ ಅಂದ್ರೆ ಈ ನಮ್ಮ ಕರ್ನಾಟಕದಂತ ಪ್ಲೇನ್ ಏರಿಯಾ, ನಾರ್ತ್ ಕರ್ನಾಟಕ ಇಂತ ಏರಿಯಾದೊಳಗೆ ಅಥವಾ ಮೈಸೂರು ಏರಿಯಾದೊಳಗೆ, ಕೋಲಾರ ಇಂತ ಏರಿಯಾದೊಳಗೆ ಎಲ್ಲಿ ಗುಡ್ಡಗಾಡು ಇರೋದಿಲ್ಲ ಅಲ್ಲೇ ಪ್ರತಿ ಒಂದು 15-20 ಜನ ಒಂದು ಗುಂಪಿಗೆ ಮಾಡಬಹುದು. ಜಾಸ್ತಿ ಜನ ಇದ್ರೆ ಒಂದೊಂದು ಗುಂಪಿಗೆ 20 3-4 ಗುಂಪು ಒಂದು ಹಳ್ಳಿಯೊಳಗೆ ಮಾಡಬಹುದು. ಆಮೇಲೆ ಈ ಸ್ವಲ್ಪ ಗುಡ್ಡಗಾಡು ಅಥವಾ ಸ್ವಲ್ಪ ಊರು ಬೇರೆ ಬೇರೆ ದೂರ ದೂರ ಇದ್ರೆ ಅಲ್ಲೇ 8-10 ಜನ ಒಂದು ಗುಂಪಿಗೆ ಮಾಡಬಹುದು. ಈ ರೀತಿ ನಾವು ಯೋಜನೆ ಮಾಡ್ತೀವಿ. ಆಮೇಲೆ ಹಣ ಎಷ್ಟು ತಿಂಗಳಿಗೆ ಅಥವಾ ಒಂದು ವಾರಕ್ಕೆ ಅಂದ್ರೆ, ನಮಗೆ ಜನರ ಹಣ ಗಳಿಸುವಿಕೆ ಒಂದು ವಿಚಾರ ನೋಡಿ ಅದರಿಂದ ಫಿಕ್ಸ್ ಮಾಡಬೇಕಾಗತ್ತೆ. ಏನಂದ್ರೆ ನೀವು ತಿಂಗಳಿಗೆ 20 ರೂಪಾಯಿ ಮಾಡಬಹುದು, 100 ರೂಪಾಯಿ ಮಾಡಬಹುದು, ಹೈನುಗಾರಿಕೆ ಜನನ ಜಾಸ್ತಿ ಇದ್ರೆ 100 ರೂಪಾಯಿ ಆರಾಮ್ ಮಾಡಬಹುದು. ಹೀಗಾಗಿ ತಮ್ಮ ಸಾಮರ್ಥ್ಯ ಹೇಗಿರ್ತದೆ, ಜನರ ಸದಸ್ಯರ ಸಾಮರ್ಥ್ಯ ಹೇಗಿರ್ತದೆ ಅದ್ರ ಮೇಲೆ ನೀವು ಇದನ್ನ ಡಿಸೈಡ್ ಮಾಡಬಹುದು. ಆಮೇಲೆ ಇವು ಸ್ವಸಹಾಯ ಗುಂಪುಗಳು ಹೋಮೋಜಿನಿಟಿ ಅಂದ್ರೆ ಸ್ವಜಾತಿ ಜನಗಳಿದ್ರೆ ಅದು ಬಹಳ ದಿವಸ ನಡೀತಾವು, ವ್ಯತ್ಯಾಸ ಬರಬಾರ್ದು ಮನದಲ್ಲಿ, ಜನರೊಳಗೆ ಒಬ್ರಿಗೊಬ್ರು ವ್ಯತ್ಯಾಸ ಇರಬಾರ್ದು, ಮನಸ್ಸಿನ ಒಗ್ಗಟ್ಟು ಬೇಕು, ಜನರಿಗೆ ಒಬ್ರಿಗೊಬ್ರಿಗೆ ಪ್ರೀತಿ ಇರಬೇಕು. ಹಾಗಾಗಿ ನಾವು ಸ್ವಜಾತಿ ಜನ ಇರಬಹುದು, ದೊಡ್ಡ ಮನಸ್ಸು ಮಾಡಬೇಕು, ದೊಡ್ಡ ಮನಸ್ಸನ್ನು ಮಾಡಬೇಕಾಗತ್ತೆ. ಆಮೇಲೆ ಇದರೊಳಗೆ ಹಣ ಏನು ಕಲೆಕ್ಟ್ ಮಾಡ್ತಿರಲ್ಲ ಅದನ್ನ ಹಾಗೆ ಸುಮ್ಮನೆ ಬ್ಯಾಂಕ್ ಒಳಗೆ ಇಟ್ಟು ಕೊಡೋದಲ್ಲ, ಅದನ್ನ ನಿಮ್ಮ ಸದಸ್ಯರಿಗೆ ನೀವು ಅದನ್ನ ಸಾಲವಾಗಿ ಕೊಡಬೇಕು. ಈಗ 20 ಜನ ಇದ್ರೆ ಒಂದು ಗ್ರೂಪ್ನೊಳಗೆ, ಈಗ ಒಬ್ರು ಯಾರೋ ಒಂದು ಮಗುವಿಗೆ ಸಾಲ ಕಲಿಸ್ಬೇಕು, ಅವರಿಗೆ ಹಣದ ಅವಶ್ಯಕತೆ ಬೇಕಾಗತ್ತೆ, ಮತ್ತೊಬ್ಬರಿಗೆ ಯಾರಿಗೆ ಮನೆಯೊಳಗೆ ಯಾರೋ ಸ್ವಾಸ್ಥ್ಯ ಸರಿ ಇಲ್ಲ ಅವ್ರಿಗೆ ಡಾಕ್ಟರ್ ಕಡೆ ತೋರಿಸ್ಬೇಕಾಗತ್ತೆ, ಅಂಥವ್ರು ಸಾಲ ತಗೊಳ್ತಾರಲ್ಲ ಅಂಥವ್ರಿಗೆ ಸಾಲ ಕೊಟ್ಟು ನಾಮಿನಲ್ ಇಂಟ್ರೆಸ್ಟ್ ಅಂದ್ರೆ ಎಲ್ಲರಿಗೂ ಸಾಮೂಹಿಕವಾಗಿ ಡಿಸೈಡ್ ಮಾಡಿ ಎಷ್ಟು ಇಂಟ್ರೆಸ್ಟ್ ಹಾಕ್ಬೇಕು, 10%, 12%, 15%, 15%, ಈ ರೀತಿ ಎಲ್ಲರೂ ಒಪ್ಪುವ ರೀತಿಯೊಳಗೆ ನೀವು ಇವನ್ನ ಬಯಲಾಜ್ ಮಾಡಿ ಮಾಡಬೇಕು. ಅದೇ ರೀತಿ ನೀವು ಹಣನ ಕೂಡ ಇಂಟರ್ನಲ್ ಲೆಂಡಿಂಗ್ ಅಂತ ಹೇಳ್ತೀವಿ, ನಿಮ್ಮ ಸದಸ್ಯರೊಳಗೇನೆ ಕೊಟ್ಕೊಳ್ಳೋದು, ಮತ್ತ ರಿಪೇಮೆಂಟ್ ಅಂದ್ರೆ ವಸೂಲಿ ಮಾಡ್ಕೊಳ್ಳೋದು ಕೂಡ ಸುಲಭವಾಗಿರ್ಬೇಕು. ಹಣ ಕೊಡೋರು ನೀವೇ, ಹಣ ಬಳಸ್ಕೊಳ್ಳೋರು ನೀವೇ, ನಿಮ್ಮೊಳಗೆ ನಿಮ್ ಗುಂಪಲ್ಲೇ ಮಾಡ್ಕೋಬೇಕು. ಹೀಗಾಗಿ ನಿಮ್ಗ ನಿಮ್ಮಲ್ಲಿದ್ದ ಹಣ ಏನೋ 1 ವರ್ಷ ನಂತರ 2 ಲಕ್ಷ ಕೂಡಿತು ಅಂತ ತಿಳ್ಕೊಳ್ಳಿ, 20 ಜನ ಇರ್ತೀರಿ, 1 ವರ್ಷ ನಂತರ 2 ಲಕ್ಷ 3 ಲಕ್ಷ ಕೂಡಿತಂತೆ. ಆ 2 ಲಕ್ಷ 3 ಲಕ್ಷ ನಿಮ್ಗೆ ಬೇಕಂದ್ರೆ ಯಾರಿಗೆ ಆದ್ರೂ, ಹಳ್ಳಿಯೊಳಗ ಪಾಪ ಜನ ಬಡವರು ಇರ್ತಾರೆ, 2 ಲಕ್ಷ ನನಗೆ ಬೇಕು ಅಂತಂದ್ರೆ ಬಡವರಿದ್ದವಂಗೆ ಯಾರು ಕೊಡ್ತಾರ, ಬ್ಯಾಂಕನ್ನು ಕೊಡಲ್ಲ, ಇತ್ಲಾಗ ಯಾರು ಹಳ್ಳಿಯೊಳಗ ಸಾಹುಕಾರನು ಕೊಡಲ್ಲ, ಏನೂ ಇಲ್ಲ, ನಿಮ್ಮ ಹತ್ರ ಜಮೀನು ಇರಲ್ಲ, ಆಡಿರಲ್ಲ, ಕುರಿ ಇರಲ್ಲ. ಹಿಂಗಾಗಿ ನೀವು 2 ಲಕ್ಷ 3 ಲಕ್ಷ ಏನು ಕೂಡಿರ್ತಿಲ್ಲ, ನಿಮ್ಮ ಗುಂಪಿನ 20 ಜನರೊಳಗೆ ಅವರವರ ಅವಶ್ಯಕತೆ ನೀಡಿ ಅವರ ಅವಶ್ಯಕತೆಗೆ ಅನುಸಾರವಾಗಿ ನೀವು ಅದನ್ನ ಕೊಡಬೇಕು, ಮತ್ತೆ ಅದನ್ನ ವಾಪಸ್ ಇಸ್ಕೋಬೇಕು. ವಾಪಸ್ ಇಸ್ಕೋಬೇಕಾದ್ರೆ ಏನಾಗುತ್ತೆ, ನೀವೇನು 2 ಲಕ್ಷ ತಗೊಳ್ತಿರಲ್ಲ ಆ ಹಣನ ಸದ್ವಿನಿಯೋಗ ಮಾಡಿ ಆಕಳ ತಗೊಳ್ಳೋದು, ಎಮ್ಮೆ ತಗೊಳ್ಳೋದು, ಅಥವಾ ಆಡು ಕುರಿ ಅಥವಾ ಪೌಲ್ಟ್ರಿ ಮಾಡೋದು, ತಯಾರಿಕೆ ಕಾಂಪೋಸ್ಟ್ ತಯಾರಿಕೆ ಮಾಡೋದು, ವರ್ಮಿ ಕಾಂಪೋಸ್ಟ್ ಮಾಡೋದು, ನೀರಲ್ಲಿ ಏನೋ ಉತ್ಪಾದನೆ ಮಾಡ್ಕೊಳ್ಳೋದು. ಒಂದು ಉದಾಹರಣೆ ನಾನು ಬಹಳ ಒಳ್ಳೆ ಉದಾಹರಣೆ ಕೊಡ್ತೀನಿ ನಿಮಗೆ, 10 ಜನ ಸೇರಿಬಿಟ್ಟು ಒಂದು ಸ್ವಸಹಾಯ ಗುಂಪು ಮಾಡಿ ಈ ಔರಂಗಾಬಾದ್ ಜಿಲ್ಲೆಯೊಳಗ ಒಂದು ಹಳ್ಳಿಯೊಳಗ ಒಬ್ಬ ಗುಂಪಿನವರು ಏನ್ ಮಾಡಿದ್ರು ಅಂದ್ರೆ, ಅವರು 1 ಎಕರೆ ಹೊಲನ ಲೀಜಿ ತಗೊಂಡು ಅದರೊಳಗ ಉಳ್ಳಾಗಡ್ಡಿ ಸೀಡ್ ಪ್ರೊಡಕ್ಷನ್ ಮಾಡಿದ್ರು. ಸೀಡ್ ಪ್ರೊಡಕ್ಷನ್ ಮಾಡಿ ಒಂದೇ 1/2 ವರ್ಷದಲ್ಲಿ ಒಂದೇ ಸೀಸನ್ ನಲ್ಲಿ ಅವ್ರಿಗೆ 100,000 ಗಟ್ಟಲೆ ರೂಪಾಯಿ ದುಡ್ಡು ಬಂತು. ಯಾಕಂದ್ರೆ 1 ಕೆಜಿ ನಿಮಗೆಲ್ಲ ಗೊತ್ತಿರಬೇಕು, 1 ಕಿಲೋ ಉಳ್ಳಾಗಡ್ಡಿ ಬೀಜ ಅಂದ್ರೆ 120, 200, 300 ಹೀಗೆ ಇರ್ತದೆ. ಹಾಗಾಗಿ ಅವ್ರು ಬಹಳ ಶ್ರೀಮಂತರಾಗ್ಬಿಟ್ರು. ಅದು ದೊಡ್ಡ ಗ್ರೂಪ್ ಮಾಡಿ ಮತ್ತೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಹೈನುಗಾರಿಕೆ ಶುರು ಮಾಡಿದ್ರು. ಮತ್ತೆ ಎಲ್ಲರೂ ಸೇರಿ 5 ಮೊದಲ 2 ಆಕಳ ತಗೊಂಡ್ರು, ಆಮೇಲೆ 3 ಆಕಳ, 4 ಆಕಳ, 5 ಆಕಳ, 10 ಆಕಳ ತಗೊಂಡು ಅವೆಲ್ಲ ಅದ್ರೊಳಗೆ ಒಂದು ಹೋರಿ ಬಿಟ್ಟು ಒಂದು ದೊಡ್ಡ ಗುಂಪು, ಅದೊಂದು ದೊಡ್ಡದು ವ್ಯವಸ್ಥೆನೇ ಆಯ್ತು. ಈಗ ಅವರು ತಾವೇ ಒಂದು NGO ಮಾಡಿಕೊಂಡು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದೊಳಗ NGO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂತ ಒಂದು ಸಶಕ್ತಿ ಅಂದ್ರೆ ಜನರಿಗೆ ಯಶಸ್ವಿ ಒಂದು ಸ್ವಸಹಾಯ ಗುಂಪು ಅಂತ ಹೇಳ್ಬೋದು, ದೊಡ್ಡ ಯಶಸ್ವಿ ಸ್ವಸಹಾಯ ಗುಂಪು. ಇಂಥವು ಬಹಳ ಇದಾವು. ಕದಳಿದು ಎಕ್ಸಾಂಪಲ್ ಹೇಳಿದೆ, ಅವ್ರ ಹತ್ರ 60-70 ಲಕ್ಷ ಇದೆ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ. ಇದೆ ಯಾರಾದ್ರೂ ಒಂದು ಐಡಿಯಾ ಕೊಟ್ಟರು ಅವ್ರಿಗೆ ನಂಬುವಂತ ಶಕ್ತಿನೂ ಇಲ್ಲ. ಯಾಕಂದ್ರೆ 60 ಲಕ್ಷ ಹಿಂಗ್ ಮಾಡ್ರಿ ಅಂತ ಹೇಳಿದ್ರೆ ಇವ್ರದೇನೋ ಉದ್ದೇಶ ಇರ್ತದೆ ಅದ್ರ ಹಿಂದೆ ಅಂತ ತಿಳ್ಕೊಂತಾರೆ. ಅಂದ್ರೆ ಅವ್ರಾಗೆ ಅವರೇ 10 ಜನ ಸೇರಿ ಮಾಡ್ಕೋಬೇಕು. ಮಾಡ್ಕೋಬೇಕು. ಆದ್ರೆ ನೀವು ಐಡಿಯಾ ಮತ್ತೆ ಸಲಹೆ ಬೇರೆಯವ್ರು ಕೊಡಬಹುದು ಅಷ್ಟೇ. ಇವರು ಕೂಡ ಈಗಾಗ್ಲೇ ತಾವು ಹೇಳಿದ್ರಿ ಹಲವಾರು ಕಡೆ ಯಶಸ್ವಿ ಸ್ವ ಉದ್ಯೋಗ ಸಂಘದವರು ಇದ್ದಾರೆ ಅಂತ, ಅಲ್ಲಿ ಹೋಗಿ ಇವರು ನೋಡ್ಕೊಬಂದು ಅದೇ ತರ ತಾವು ಮಾಡಬಹುದಲ್ಲ. ಇದೇ ರೀತಿ ನಾವು ಸ್ವಸಹಾಯ ಗುಂಪಿನವರು ಒಬ್ಬ ಲೇಡಿ ಹೋಮ್ ಸೈನ್ಸ್ ಕಾಲೇಜಿನೊಳಗೆ ಸರೋಜಿನಿ ಅಂತಂದು ಅವರು ಬಿಜಾಪುರದೊಳಗಿದ್ದಾರೆ, ಹೋಮ್ ಸೈನ್ಸ್ BHSC ಮಾಡಿ ಅವರು ಒಂದು ಸ್ವಸಹಾಯ ಗುಂಪು ಮಾಡಿ ಆಮೇಲೆ ಜಲಾನಯನ ಅಭಿವೃದ್ಧಿ ಮಾಡಿ ತಂದೆ NGO ಮಾಡಿ 2 ಕಡೆ ಮಹಿಳಾ ಬ್ಯಾಂಕ್ ಓಪನ್ ಮಾಡಿದ್ದಾರೆ, ಮಹಿಳಾ ಕೋಆಪರೇಟಿವ್ ಬ್ಯಾಂಕ್. ಒಂದು ಬಿಜಾಪುರದಾಗ ಇದೆ, ಇನ್ನೊಂದು ಗೋಕಾಕ್ ಹತ್ರ ಯಾವ್ದೋ ಒಂದು ಊರೊಳಗಿದೆ. ಈ ರೀತಿ ನಾನು ಅವರಿಗೆ ಕದಡಿ ಅವರಿಗೆ ಕೂಡ ಹೇಳಿದೆ, ಅವರಿಗೆ ಇನ್ನೂ ಅಷ್ಟೊಂದು ಏನು ನಂಬಿಕೆ ಬರ್ತಾ ಇಲ್ಲ ನಂಗೆ ಕಾಣುತ್ತೆ. ನಾಲ್ಕು ಜನ ಕೇಳಿಕೊಂಡು ಆಮೇಲೆ ಅವರು ಸ್ವಂತ ನಿರ್ಧಾರ ತಗೋಬಹುದು. ಈ ಹಣ ಇದ್ದದ್ದು 60 ಲಕ್ಷ 70 ಲಕ್ಷ ಸುಮ್ಮನೆ ಬ್ಯಾಂಕ್ ಒಳಗಿಟ್ರೆ, ಅದು SBI ಒಳಗಿಟ್ರೆ ಏನು ಉಪಯೋಗ ಆಗುತ್ತೆ? ಕಡಿಮೆ ಬಡ್ಡಿ ಸಿಗುತ್ತೆ, ಕಡಿಮೆ ಬಡ್ಡಿ 2-3% ಬಡ್ಡಿ ಬರ್ತದೆ, ನಗಣ್ಯ ಅದು, ನಗಣ್ಯ. ಹೀಗಾಗಿ ಅದರ ಒಳ್ಳೆ ಇದ್ರೊಳಗೆ ಉಪಯೋಗ ಮಾಡಿದ್ರೆ ನಿಮ್ಗೆ ಸೊಸೈಟಿಗೂ ಉಪಯೋಗ ಆಗುತ್ತೆ, ನಿಮ್ಮ ಊರಿಗೂ ಉಪಯೋಗ ಆಗುತ್ತೆ. ಇಂಥ ಮಹಿಳಾ ಅಭಿವೃದ್ಧಿ ಬ್ಯಾಂಕ್ ತೆಗೆದ್ರೆ ಎಲ್ಲ ಬಹಳ ಜನರಿಗೆ ಅನುಕೂಲ ಆಗುತ್ತೆ, ಬಹಳ ಜನರಿಗೆ ಒಂದು ಉದ್ಯೋಗ ನೀವೇ ಕೊಡಬಹುದು. ಹಾಗ ನಿಮ್ಮ ಮಕ್ಕಳನ್ನ ಬೇರೆ ಕಡೆ ಉದ್ಯೋಗ ಕಳಿಸೋ ಬದಲು ಇಲ್ಲೇ ಹಾಕಿ ಇದೇ ಉದ್ಯೋಗ ಕೊಟ್ರೆ ಅವ್ರಿಗೆ ಊರೊಳಗೇನೆ ತಾವು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದು. ಒಂದೇ ಒಂದಂದ್ರೆ ನಿಮ್ದು ಒಮ್ಮತದಲ್ಲಿ ಇರಬೇಕು, ಒಮ್ಮತ್ತಾಗಿರಬೇಕು, ಅದೇ ಬಹಳ ಇಂಪಾರ್ಟೆಂಟ್. ಈಗ ಇಷ್ಟೆಲ್ಲ 60 ಲಕ್ಷ ಇದ್ರು ಅವ್ರ ಒಮ್ಮತದಲ್ಲಿಲ್ಲ. ಹೀಗಾಗಿ ಒಬ್ರು ಒಂದ್ ಹೇಳ್ತಾರೆ, ಇನ್ನೊಬ್ರು ಮತ್ತೊಂದ್ ಹೇಳ್ತಾರೆ, ಮತ್ತೊಬ್ರು ಬೇರೆದವ್ರ ಕಡೆಯಿಂದ ಅವ್ರ ಕಡೆಯಿಂದ ಹೇಳ್ತಾರೆ. ಹೀಗಾಗಿ ಒಂದು ಅವ್ರಿಗೂ ಕೂಡ ಈಗ ಕೆಲವೊಬ್ರಿಗೆ ತಮ್ಮ ಹಣ ಅಲ್ಲಿ ಇದೆ, ಅದು ಮತ್ತೆ ಸದ್ವಿನಿಯೋಗ ಆಗುತ್ತೋ ಇಲ್ಲೋ, ಯಾರೋ ತಗೊಂಡು ಹೋಗ್ಬಿಡ್ತಾರೆ ಏನೋ, ಆ ರೀತಿ ಹೆದರಿಕೆ ಇದೆ. ಅದು ಆಯ್ತು, ನೀವು ಇನ್ ಸ್ವಲ್ಪ ದಿವಸ ವೇಟ್ ಮಾಡಿ, ಯಾರಾದ್ರೂ ಒಳ್ಳೆ ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರ ಮಾತು ಕೇಳ್ಕೊಂಡು ಒಳ್ಳೆ ಕೆಲಸ ಮಾಡಿ. ಅದೇ ಆಯ್ತು ಡಾಕ್ಟರ್ ಹುಲ್ಗೂರು ಸರ್ ಅವರೇ, ಈಗ ಈ ಒಂದು ಸ್ವಸಹಾಯ ಗುಂಪಿಗೆ ಒಂದು ಬೈಲ ಮಾಡ್ಕೋಬೇಕು ಅಂತ ಹೇಳಿದ್ರಿ, ಈ ಯಾವ ತರ ಮಾಡ್ಕೋಬೇಕು, ಅದು ಯಾವ ಸಹಕಾರ ತತ್ವದ ಮೇಲೆ ನಿರ್ಮಾಣ ಆಗುತ್ತಾ, ಹೇಗೆ ಅದು? ಆಕ್ಚುಲಿ ಇದರೊಳಗೆ ನಾವು ಇದೇ ಸ್ವಲ್ಪ ಹೊತ್ತಿನೊಳಗೆ ಮಾತಾಡಬೇಕಾದ್ರೆ, ಇದು ಸ್ವಸಹಾಯ ಗುಂಪು ಬಹಳ ಹೊಮೋಜಿನಸ್ ಆಗಿರ್ಬೇಕು, ಒಮ್ಮನಸ್ಸಿನವರು ಇರಬೇಕು, ಒಂದೇ ಮಾತು. ಆಮೇಲೆ ಎಲ್ಲರೂ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಬೇಕು, ವಾರದಾಗ ಒಂದ್ಸಲ ಅಥವಾ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಒಂದು ನಿರ್ಧಾರ ಮಾಡಿಕೊಂಡು ಮೀಟಿಂಗ್ ಮಾಡಬೇಕು, ಎಲ್ಲರೂ ಮೀಟಿಂಗೇ ಅಟೆಂಡ್ ಆಗಬೇಕು. ಆಮೇಲೆ ಈ ವಂತಿಗೆ ಏನು ಕಲೆಕ್ಟ್ ಮಾಡ್ತಿರಲ್ಲ, ವಂತಿಗೆ ಕಲೆಕ್ಟ್ ಮಾಡೋದು ರೆಗ್ಯುಲರ್ ಆಗಿರ್ಬೇಕು, ಯಾರಾದರೂ ಇದನ್ನು ಡಿಫಾಲ್ಟ್ ಆದರೆ ಭಾಳ ಕಷ್ಟ, ಅದನ್ನು ನೀವು ಇದನ್ನು ಮಾಡಬಾರ್ದು, ಭಾಳ ಸ್ಟ್ರಿಕ್ಟಾಗಿ ನೀವು ಲಾಸ್ ಇಂಪೋಸ್ ಮಾಡಬೇಕು. ಆಮೇಲೆ ಈ ವಿಷಯನ ಬಹಳ ಏನು ಒಬ್ರಿಗೊಬ್ರು ಹೊಂದಿಕೊಂಡು ಕೆಲಸ ಮಾಡಿದರೆ ಈ ಸ್ವಸಹಾಯ ಗುಂಪು ಬಹಳ ಒಳ್ಳೆಯ ಕೆಲಸ ಮಾಡ್ತಾವೆ. ಇದರೊಳಗೆ ಬಾಯ್ಲಾಸ್ ಅಂದರೆ ನಮಗೆ ಅನುಕೂಲ ಆಗುವಂಗೆ ನೀವು ಹಣ ಕಲೆಕ್ಟ್ ಮಾಡ್ತೀರಿ, ಎಷ್ಟು ಕಲೆಕ್ಟ್ ಮಾಡ್ತೀರಿ, ಅದಾಯಿತು ಒಂದು ವಿಷಯ. ಆನಂತರ ಅದನ್ನು ಹಣ ಕೊಟ್ಟ ಮೇಲೆ ವಾಪಸ್ ಕೊಡದೇ ಇದ್ದರೆ ಏನು ಮಾಡಬೇಕು, ಆ ವಿಷಯನ ನೀವು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಒಂದು ಸ್ಟ್ರಿಕ್ಟ್ ರೂಲ್ಸು ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಬೇಕು. ಆನಂತರ ಈ ಬಡ್ಡಿ ಬರ್ತದೆ, ಬಡ್ಡಿ ಬಂದರೆ ಅದನ್ನು ಹೇಗೆ ವಿನಿಯೋಗ ಮಾಡಬೇಕು, ಅದನ್ನು ಹಳ್ಳಿ ವಾಪಸ್ಸು ಜನರಿಗೆ ಸಾಲ ಕೊಡಬೇಕು ಅಥವಾ ಬೇರೆ ಯಾವುದಾದ್ರೂ ಒಂದು ಕನ್ಸ್ಟ್ರಕ್ಟಿವ್ ವರ್ಕು ನಿಮ್ಮ ಇದರೊಳಗೆ ಗುಂಪಿನ ಜೊತೆಗೆ ಮಾಡಬೇಕು, ಅದನ್ನೆಲ್ಲ ವಿಚಾರ ಮಾಡಬೇಕು. ಬಾಯ್ಲಾದೊಳಗೆ ಭಾಳ ಸ್ಟ್ರಿಕ್ಟಾಗಿ ವಸೂಲಿ ಮತ್ತು ಹಣ ಸಂಗ್ರಹಣೆ ಮತ್ತು ಅದನ್ನು ಹೊಂದಾಣಿಕೆ ಮಾಡಲಿಕ್ಕೆ ಮತ್ತೆ ತಿರುಗಿ ವಾಪಸ್ಸು ರಿಕವರಿ ಮಾಡಿಕೊಳ್ಳಿಕ್ಕೆ ಇದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿ ನೀವು ಒಂದು ವಿಷಯ ಬಾಯ್ಲಾ ಮಾಡಿಕೊಂಡು ಅದರ ಪ್ರಕಾರ ನಡೀಬೇಕು, ಬಹಳ ಸ್ಟ್ರಿಕ್ಟ್ ಆಗಿ ಯಾರಿಗೂ ಮುಲಾಜ್ ಇರಬಾರ್ದು. ಅಲ್ಲ ಡಾಕ್ಟರ್ ಹುಲ್ಗೂರು ಅವರೇ, ಈ ಬೈಲಾ ಯಾವ ಒಂದು ಇದ್ರ ಮೇಲೆ ಅವಲಂಬಿಸಿರುತ್ತೆ? ಇದು ಸಹಕಾರಿ ತತ್ವದ ಮೇಲೆ ಇರುತ್ತಾ ಅಥವಾ ಏನು ಹಣಕಾಸು ಸಂಸ್ಥೆಗಳ ಸಹಕಾರಿ ತತ್ವ? ಈ ಕೋಆಪರೇಟಿವ್ ಬಾಯ್ಲಾ ಇದೆಲ್ಲ ಅದ್ರ ಪ್ರಕಾರ ನಾವು ಬಾಯ್ಲಾ ಮಾಡಬೇಕು. ಇದರೊಳಗೆ ಮತ್ತೆ ಕೆಲವು ಕೋಆಪರೇಟಿವ್ ಸೊಸೈಟಿ ಮೂಲಕನೇ ಇದು ಹೋಗಿ ನೀವು ಮಾಡಬೇಕಾಗುತ್ತೆ. ಕೋಆಪರೇಟಿವ್ ಸೊಸೈಟಿ ಮೂಲಕ ಹೋಗುವುದೇನು ಅವಶ್ಯ ಬೀಳಲ್ಲ, ಬಟ್ ನೀವೇ ಹೋಗಿ ಸ್ವಂತ ಇದ್ರ ಮಾಡಬಹುದು, ರಿಜಿಸ್ಟರ್ ಮಾಡಬಹುದು, ರಿಜಿಸ್ಟರ್ ಆಫ್ ಸಬ್ ರಿಜಿಸ್ಟರ್ ಆಫೀಸ್ ಒಳಗೆ ರಿಜಿಸ್ಟರ್ ಮಾಡಬೇಕು ಅಂಡರ್ ಕೋಆಪರೇಟಿವ್ ಬಾಯ್ಲಾದೊಳಗೆ. ಕೋಆಪರೇಟಿವ್ ಆಕ್ಟ್ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು ಕೋಆಪರೇಟಿವ್ ಆಕ್ಟ್ ಅಲ್ಲಿ ನೀವು ಇದನ್ನ ನೋಂದಣಿ ಮಾಡ್ಕೋಬೇಕು, ನೋಂದಣಿ ಮಾಡಬೇಕು. ಬಹಳ ಜನ SHG ಅವರು ನೋಂದಣಿ ಮಾಡದೆ ಇದ್ದವ್ರು ಇದಾರೆ, ಅದಕ್ಕೆ ಬಟ್ ಮಾನ್ಯತೆ ಇರಲ್ಲ, ಅದಕ್ಕೆ ಮಾನ್ಯತೆ ಇರೋದಲ್ಲ. ನೋಂದಣಿ ಮಾಡಿದ್ರೆ ನಿಮಗೆ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಿನವರು ಮಾನ್ಯ ಮಾಡ್ತಾರೆ, ಸಾಲ ಬರ್ರಿ ನಾವು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಸಾಲ ಕೊಡ್ತೇವೆ. ಅಂದ್ರೆ ಈಗ ಹೌದು ಡಾಕ್ಟರ್ ಹುಲ್ಗೂರು ಅವರೇ, ಈಗ ಒಬ್ಬ ಜನರ ಹತ್ರ ಈಗ ತಾವು ಹೇಳಿದ್ರಿ ಒಂದು 50 ಲಕ್ಷ ರೂಪಾಯಿ ಈಗ ಒಂದು ಸ್ವಸಹಾಯ ಸಂಘದಲ್ಲಿ ಸಂಗ್ರಹ ಆಗಿದೆ ಅಂತ, ಈಗ ಅವರಿಗೆ ಮತ್ತೇನೋ ಒಂದು ಯೋಜನೆ ಮಾಡ್ಬೇಕಪ್ಪ, ಮತ್ತೇನೋ ಒಂದು ಏನು ವಿನಿಯೋಗ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಅವರಿಗೆ ಒಂದು 3 ಕೋಟಿ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಆ ಬ್ಯಾಂಕ್ನವ್ರಿಗೆ ಈ ಒಂದು ಮನವಿಯನ್ನು ಕೊಟ್ಟರೆ, ನಮ್ಮ ಹತ್ರ 50 ಲಕ್ಷ ಇದೆ, ಇನ್ನು ನಮ್ಗೆ 3 ಕೋಟಿ ಬೇಕು, 3.5 ಕೋಟಿ ರೂಪಾಯಿ ಆ ಪ್ರಾಜೆಕ್ಟ್ ಇದು, ಆ ತರ ಒಂದು ಯೋಜನೆ ಇಡಬಹುದಲ್ಲ ಅವ್ರ ಬ್ಯಾಂಕ್ನವರಿಗೆ? ಆ ಬ್ಯಾಂಕ್ನವ್ರಿಗಿದೆ. ಇನ್ನೊಂದು, ಇದು ಬಹಳ ಒಳ್ಳೆ ಪ್ರಶ್ನೆ, ನನಗೆ ಬಹಳ ಒಳ್ಳೆ ಅವಕಾಶ ಕೊಡ್ತು. ನಮ್ಮ ಭಾರತ ಸರ್ಕಾರದವರು ಈಗ 2-3 ವರ್ಷದಿಂದ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಮಾಡಿದ್ದಾರೆ, ಅಂದ್ರೆ ಕೃಷಿ ಮೂಲಭೂತ ಸೌಕರ್ಯ ಫಂಡ್ ಅಂತ ಮಾಡಿದ್ದಾರೆ. ಅದರೊಳಗೆ ಒಬ್ಬ ಫಲಾನುಭವಿಗೆ 2 ಕೋಟಿವರೆಗೂ ಸಾಲ ಕೊಡ್ತಾರೆ. ಅದರೊಳಗು ಮತ್ತೆ ಫೆಸಿಲಿಟಿ ಇದಾವೆ, ಅಂದ್ರೆ ಇದು 9%ಗಿಂತ ಹೆಚ್ಚಿಗೆ ಇಂಟ್ರೆಸ್ಟ್ ಕೊಡಲ್ಲ, ಆಮೇಲೆ 25% ಇದು ಸಬ್ಸಿಡಿ ಇರ್ತದೆ, ಆಮೇಲೆ 7 ವರ್ಷ ರಿಪೇಮೆಂಟ್ ಪೀರಿಯಡ್ ಇರುತ್ತೆ. ಹೀಗಾಗಿ ಈ SHG ಕೂಡ ರಿಜಿಸ್ಟರ್ ಆಗಿದ್ರೆ, ಒಂದು 4 ವರ್ಷ ಮುಗಿದಿದ್ರೆ ನೀವು ಥ್ರೂ ಬ್ಯಾಂಕ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೂಡ ನೀವು 2 ಕೋಟಿವರೆಗೂ ತಗೋಬಹುದು. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಆ ಒಂದು ಯೋಜನೆ ಇದೆ. ಅದಕ್ಕೆ ಏನು ಒಂದು ಕಂಡೀಷನ್ಸ್ ಏನು ಸರ್? ನಿರ್ಬಂಧ ಕಂಡೀಷನ್ ಏನಿಲ್ಲ. ಕಂಡೀಷನ್ ಅಂದ್ರೆ ಬ್ಯಾಂಕಿಂಗ್ ಏನ್ ಇಂಡಸ್ಟ್ರಿ ಅವರು ಏನೇನು ಹೇಳ್ತಾರೆ ಅದು, ಅಂದ್ರೆ ನೀವು ಡಿಫಾಲ್ಟರ್ ಆಗಿರಬಾರ್ದು. ಅಂದ್ರೆ ಹಳೆದಲ್ಲಿ ಕಟ್ಬಾಕಿ ಇರಬಹುದು, ಬ್ಯಾಂಕ್ ನಿಂದ ತಾವು ಏನು ಬ್ಯಾಂಕ್ ವ್ಯವಹಾರ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಇದು ಲೋನ್ ತಗೊಳ್ತಿರಲ್ಲ, ಲೋನ್ ತಗೊಂಡು ನೀವು ಇನ್ವೆಸ್ಟ್ ಮಾಡ್ಬೇಕು. ಯಾವ್ದ್ರೊಳಗೆ ಇನ್ವೆಸ್ಟ್ ಮಾಡ್ತೀರಿ ಅದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ಯೋಜನೆ ಒಂದು ಅದನ್ನ ತಯಾರು ಮಾಡಿ ಬ್ಯಾಂಕಿಗೆ ಕೊಟ್ರೆ ಅವ್ರ ಬ್ಯಾಂಕಿನವರು ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ತಾರೆ. ಗವರ್ಮೆಂಟ್ ಆಫ್ ಇಂಡಿಯಾದವ್ರು ಅಪ್ರೂವ್ ಮಾಡಿದ್ರೆ ದನ್ ಆಟೋಮೆಟಿಕ್ಲಿ ಯುಲ್ ಗೆಟ್ 2 ಕ್ರೋರ್ಸ್. ಆಮೇಲೆ ಈ ಲೋನ್ ಏನ್ ತಗೊಳ್ತಿರಲ್ಲ ಅದು ರಿಸ್ಕ್ ಕವರ್ ಆಗಿರುತ್ತೆ, DICGC ಅಂತ, ಅಂದ್ರೆ ಇನ್ಸೂರೆನ್ಸ್ ಕವರೇಜ್ ಇರ್ತದೆ ಅಪ್ ಟು 2 ಕ್ರೋರ್. ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಈಗ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನ ಈಗ ಕೃಷಿ ಸುಧಾರಣೆ ಸಲುವಾಗಿ, ಕೃಷಿ ಅಭಿವೃದ್ಧಿ ಸಲುವಾಗಿ ಕೊಡ್ತಾರೆ, ಅದನ್ನ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಾನದಂಡ ಏನು ಸರ್? ಈಗ ಅವ್ರ ಸ್ವಂತ ಜಮೀನು ಇರಬೇಕಾಗತ್ತಾ, ಅಥವಾ ಒಂದು ಏನು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ತಾ ಇಂತ ಬೆಳೆ ಬೆಳಿಬೇಕು ಅಲ್ಲ, ಅದರೊಳಗೆ ಅಥವಾ ಅವ್ರದ್ದು ಸಾಮರ್ಥ್ಯ ಹೇಗಿರ್ಬೇಕು? ಸಾಮರ್ಥ್ಯ ಹೇಗಿರ್ಬೇಕಂದ್ರೆ ಅವರು ಯಾವ್ದು ಬ್ಯಾಂಕ್ನೊಳಗೂ ಡಿಫಾಲ್ಟರ್ ಇರಬಾರ್ದು. ಆಮೇಲೆ ವುಮೆನ್ಗೆ ಸ್ಪೆಷಲ್ ಬಾಧ್ಯತೆ ಇದೆ. ಆಮೇಲೆ ಅಂತ ರಿಸ್ಟ್ರಿಕ್ಷನ್ ಜಾಸ್ತಿ ಇಲ್ಲ ಅದರೊಳಗೆ. ನೀವು ಯಾವುದೇ ಬ್ಯಾಂಕ್ನೊಳಗೆ ಹೋದ್ರೆ ಕಟ್ಬಾಕಿ ಇರಬಾರ್ದು. ಆಮೇಲೆ ನಿಮ್ಮಲ್ಲೇ ಏನಾದರೂ ನೀವು ಅಗ್ರಿಕಲ್ಚರ್ ರಿಲೇಟೆಡ್ ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಲ್ಯಾಂಡ್ ಬೇಕಾಗತ್ತೆ. ಅಗ್ರಿಕಲ್ಚರ್ ರಿಲೇಟೆಡ್ ಇಲ್ಲ, ಏನಾದರೂ ನೀವು ಗೋಡೌನ್ ಮಾಡ್ಬೇಕಂತೀರಿ, ಗೋಡೌನ್ ಮಾಡ್ಬೇಕಾದ್ರೆ ಊರ್ ಮುಂದೆ ಒಂದು 1/2 ಎಕರೆ ಹೊಲ ಇದ್ರೂ ಸಾಕು, ಅಷ್ಟು ಮಾಡ್ಬೋದು. ಇರದೇ ಇದ್ರೆ ಯಾರದಾದ್ರೂ ಲೀಸ್ ತಗೋಬಹುದು, ಲೀಸ್ ತಗೊಂಡು ಮಾಡ್ಬೋದು. ಬಟ್ ಲೀಸ್ ಅಂದ್ರೆ 30 ವರ್ಷ 40 ವರ್ಷ ಅವರು ಲೀಸ್ ಕೊಡ್ಬೇಕಾಗತ್ತೆ. ಹೀಗಾಗಿ ಈಗ ನೀವು ಒಂದು ಡೇರಿ ಮಾಡ್ಬೇಕಂತ ವಿಚಾರ ಮಾಡ್ರಿ, 100 ಎನ್ಎಲ್ದು ಡೇರಿ ಮಾಡ್ಬೇಕಂತ, ಅದಕ್ಕೆ 2 ಕ್ರೋರ್ಸ್ ಪ್ರಾಜೆಕ್ಟ್ ಅವರಿಗೆ ಕೊಡ್ತಾರೆ. ಡೇರಿಗೆ ಅಂದ್ರೆ ನಿಮಗೆ ಜಾಗ ಬೇಕಾಗುತ್ತೆ, ಮನೆ ಹತ್ರ ಜಾಗ ಇದ್ರೆ ಅದ್ರ ಶೆಡ್ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಹಾಲು ಕರೀಲಿಕ್ಕೆ, ಹಾಲು ಪ್ರೊಸೆಸ್ ಮಾಡ್ಲಿಕ್ಕೆ ಅದಕ್ಕೊಂದಿಷ್ಟು ಜಾಗ ಬೇಕು. 1 ಎಕರೆ ಊರ ಹತ್ರ ಜಾಗ ಇದ್ರೆ ಅದು ಬೇಕಷ್ಟಾಗತ್ತೆ, ಶೆಡ್ ಹಾಕಿ ಆಮೇಲೆ ಮಷಿನರಿ ಫಿಕ್ಸ್ ಮಾಡಿಕೊಂಡು ಆಮೇಲೆ ಗೋಡೌನ್ ಕಟ್ಟಿ ಆಮೇಲೆ ಅದಕ್ಕೆ ಹಾಲು ಸಂಸ್ಕರಣೆ ಮಾಡ್ಬೇಕಾದ್ರೆ ಅದನ್ನ ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಕೊಡ್ತಾರೆ, ಕೂಲಿಂಗ್ ಚೇಂಬರ್ ಕೊಡ್ತಾರೆ, ಕೂಲಿಂಗ್ ವೆಹಿಕಲ್ಸ್ ಕೊಡ್ತಾರೆ, ಅದೆಲ್ಲ 2 ಕ್ರೋರ್ಸ್ ವರೆಗೆ ಕವರ್ ಆಗುತ್ತೆ. ಎಷ್ಟು ಮಾಡಬಹುದು ನೀವು? ಹಂತ ಹಂತವಾಗಿ ತಮಗೆ ಬೇಕಾದಷ್ಟು ತಗೋಬಹುದು. 25 ಲಕ್ಷ ತಗೊಳ್ಳೋದು 2 ಕ್ರೋರ್ಸ್ ಅದು ಅಪ್ಪರ್ ಲಿಮಿಟ್. ಹೌದು, ನೀವು 10 ಲಕ್ಷ ಮಾಡಬಹುದು, 20 ಲಕ್ಷ ಮಾಡಬಹುದು, ನಿಮ್ಮ ಶಕ್ತಿ ಹೇಗಿರ್ತದೆ ಹಾಗೆ ಮಾಡ್ಕೊಂತ ಅದನ್ನ ಹಂತ ಹಂತವಾಗಿ ಬೆಳೆಸ್ಕೊಂತ ಹೋಗ್ಬೋದು. ಅಂದ್ರೆ ನೀವು 10 ಲಕ್ಷ ತಗೊಂಡು ಆಮೇಲೆ ಮತ್ ನೀವು ಮತ್ ಮುಂದೆ ತಗೋಬಹುದು, ಮತ್ತೆ 20 ತಗೋಬಹುದು ಲೋನ್ ಅಲ್ಲಿ ಮತ್ತೆ ವಾಪಸ್ ಮಾಡ್ಬೇಕಾಗತ್ತ? ವಾಪಸ್ ಮಾಡ್ಬೇಕು. 10 ಲಕ್ಷ ರೂಪಾಯಿ ತಗೊಂಡಿದ್ದೆ ಅಂದ್ರೆ ಅದು ವಾಪಸ್ ಅಂದ್ರೆ ಅದು ಜಾಲತಿ ಒಳಗಿದ್ರೆ ಆಯ್ತು, ಕಟ್ಬಾಕಿ ಇರಬಾರ್ದು. ಅದೇ ಅದನ್ನ ಪೂರ್ಣ ವಾಪಸ್ ತಗೋಬೇಕು, ಕೊಡ್ಬಾರ್ಕಂತ ಏನಿಲ್ಲ. ಅದೇ ನೀವು ಮತ್ತೆ ಎಕ್ಸ್ಟೆನ್ಷನ್ ಮಾಡಬಹುದು. ಈ ಪ್ರಾಜೆಕ್ಟ್ ಇದೆ, 10 ಆಕಳ ತಗೊಂಡಿದ್ರಿ, ಮತ್ತೆ ಮುಂದೆ ಅದಕ್ಕೆ 40 ಆಕಳ ಆಡ್ ಮಾಡ್ತೀನಿ ಅಂದ್ರೆ 2 ವರ್ಷ ನಂತರ ಅವ್ರು ಕೊಡ್ತಾರೆ. ಮತ್ತೆ ಅದಕ್ಕೆ ಒಂದು ಅಡಿಷನಲ್ ಸ್ಕೀಮ್ ಮಾಡಿ ಅದಕ್ಕೊಂದು 40 ಲಕ್ಷ ಅಥವಾ 60 ಲಕ್ಷದ ಸ್ಕೀಮ್ ಮಾಡಿಕೊಂಡು ಅದಕ್ಕೆ ಮತ್ತೆ ನಿಮ್ಗೆ ಆಮೇಲೆ ನಿಮ್ಗೆ ರೆಫ್ರಿಜರೇಟೆಡ್ ಫ್ಯಾನು ಅದು ಇದು ಬೇಕಂದ್ರೆ ಅದ್ರ ಜೊತೆ ಕೇಳಿಸಿ ಆಮೇಲೆ ಮಿಲ್ಕಿಂಗ್ ಮಷಿನ್ ಇಂಥವೆಲ್ಲ ಆಡ್ ಮಾಡ್ಕೊಂತ ಹೋಗ್ಬೋದು. ಶುರುಗೆ 10 ಆಕಳ ಇದ್ರೆ ನೀವು ಕೈಲೇ ಮಾಡ್ಬೋದು ಹಿಂಡೋದು, ಆ ನಂತರ ಮತ್ತೆ 40 ಆಕಳ ಆಡ್ ಮಾಡಿದ್ರೆ ಅದಕ್ಕೆ ನೀವು ಮಿಲ್ಕಿಂಗ್ ಮಷೀನ್ ಬೇಕಾಗತ್ತೆ, ಆಮೇಲೆ ರೆಫ್ರಿಜರೇಟೆಡ್ ಫ್ಯಾನ್ ಬೇಕಾಗತ್ತೆ, ಕೂಲಿಂಗ್ ಚೇಂಬರ್ ಬೇಕಾಗತ್ತೆ, ಚಿಲ್ಲಿಂಗ್ ಬೇಕಾಗತ್ತೆ. ಅದೇ ತಮ್ಮ ಏನು ಅವಶ್ಯಕತೆ ತಕ್ಕಾಗೆ ತಮ್ಗೆ ಬೇರೆ ಬೇರೆ ಮೂಲ ಸೌಕರ್ಯ ಮಾಡ್ಕೊಳ್ಳೋದು, ಹಂತ ಹಂತವಾಗಿ ಮಾಡ್ಕೊಂತ ಹೋಗ್ಬಹುದು. ಒಂದೇ ಸಲ 2 ಕೋಟಿ ತಗೊಂಡು ಅದೇ ಅವಶ್ಯ ನಮಗೂ ಕೂಡ ಏನಾಗ್ತದೆ ಏನು ಅಂತ ಒಂದು ಇದು ಇರ್ತದೆ, ಅದ್ರ ಬಗ್ಗೆ ಭಯ ಇರ್ತದೆ. ಅದನ್ನ ನೀವು ಹಂತ ಹಂತ ಮಾಡ್ಕೊಂಡು ಹೋದ್ರೆ ತಾವು ಕೂಡ ಗಟ್ಟಿ ಆಗ್ತೀರಿ, ಮುಂದೆ ಫುಲ್ ಅದಕ್ಕಿಂತ ಡಬಲ್ ಆಗ್ಬಹುದಲ್ಲ. ಈಗ 2 ಕೋಟಿ ಬದಲಿಗೆ 4 ಕೋಟಿ 6 ಕೋಟಿ ಈ ತರನು ನೀವು ಬೆಳವಣಿಗೆ ಹೊಂದಬಹುದು. ನಿಮ್ಮ ಒಂದು 2 ಕೋಟಿ ಸಹಾಯದಿಂದ ನೀವು 4 ಕೋಟಿ ಮಾಡ್ಕೋಬಹುದು, ನಿಮ್ಮ ಆಸ್ತಿನ 6 ಕೋಟಿ ಮಾಡ್ಕೋಬಹುದು. ಎಷ್ಟೋ ಜನ ಮಾಡಿದ್ದಾರೆ. ಅದೇ ಆಯ್ತು ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಈಗ ಸ್ವಸಹಾಯ ಸಂಘಿನ ವಿಷಯದಲ್ಲಿ ನಾವು ಮಾಹಿತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಒಟ್ಟಾರೆಯಾಗಿ ಸ್ವಸಹಾಯ ಸಂಘದಲ್ಲಿ ಯಶಸ್ವಿ ಕಾರಣಕ್ಕೆ ಒಮ್ಮತದಲ್ಲಿ ಇರಬೇಕು. ಹೌದು, ಹಾಗಾದ್ರೆ ಇದು ಸಾಧ್ಯ. ಹೌದು, ಎಲ್ಲರೂ ಒಕ್ಕಟ್ಟಿರ್ಬೇಕು, ಒಂದೇ ಧೋರಣೆ ಇರಬೇಕು. ಯಾವುದೇ ಒಂದು ಸ್ವಲ್ಪ ಮನಸ್ತಾಪ ಬಂತು ಅಂದ್ಮೇಲೆ ಅದು ಯಶಸ್ ಆಗೋದು ಕಷ್ಟ ಆಗಲ್ಲ. ರಿಕವರಿ ಇಸ್ ಮೋರ್ ಇಂಪಾರ್ಟೆಂಟ್. ಹಣ ಮರುಪಾವತಿ ಮಾಡೋದು ತಗೊಂಡು ಟೈಮ್ ಒಂದು ವರ್ಷ ತಗೊಂಡಿದ್ರೆ ಒಂದು ವರ್ಷಕ್ಕೆ ವಾಪಸ್ ಕೊಡಬೇಕು. ಇದಕ್ಕೆ ನೀವು ಅದೇ ನೀವು ವ್ಯವಸ್ಥಿತ ಅಂದ್ರೆ ನೀವು ಇದಕ್ಕೆ ನೋಂದಣಿ ಮಾಡಿಸ್ಕೊಂಡ್ರೆ ಇನ್ನೂ ಚಲೋ. ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಸಮಾಜದಲ್ಲಿ ಬದಲಾವಣೆ ಆಗಿದೆಯಲ್ಲ, ಈ ಮಾತು ಕೇಳೋ ಪ್ರಶ್ನೆ ಇಲ್ಲ. ಇದು ನೀವು ರೆಕಾರ್ಡ್ ಯಾವ್ದು ಬೇಕಾಗುತ್ತೆ, ದಾಖಲೆ ಇಲ್ಲ ಅಂದ್ರೆ ಆಗಲ್ಲ. ಬ್ಯಾಂಕ್ನ ಮೂಲಕ ಏನು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರ ತಾವು ಬೈಲಾ ಮಾಡಿಕೊಂಡು ಅದ್ರ ಪ್ರಕಾರ ಮುಂದೆ ಹೋದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಬಿ ಎಪ್ ಹುಲ್ಗೂರ್ ಸರ್ ಅವರೇ, ಆಕಾಶವಾಣಿಗೆ ಬಂದು ಈ ಒಂದು ಸ್ವಸಹಾಯ ಸಂಘದ ರಚನೆ ಯಾವ ತರ ಇರುತ್ತೆ ಮತ್ತೆ ಅದರ ನಿರ್ವಹಣೆ ಹೆಂಗ್ ಮಾಡಬೇಕು ಅನ್ನೋದ್ ಕುರಿತು ನಮ್ಮ ರೈತ ಬಾಂಧವರಿಗೆ ಮಹತ್ವವಾದ ಮಾಹಿತಿಯನ್ನ ಕೊಟ್ರಿ. ಅದೇ ತರ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸಲುವಾಗೂ ಕೂಡ ಹೆಂಗ್ ಮಾಡಬೇಕು, ಅದು ಯಾವ ತರ ಇರ್ತದೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಮಾಡಿಕೊಟ್ರಿ. ಕೆಲವು ರೈತ ಬಾಂಧವರು ಇರ್ತಾರೆ, ಡಾಕ್ಟರ್ ಹುಲ್ಗೂರ್ ಸರ್ ಅವ್ರ ಜೊತೆಗೆ ನಾವು ಮಾತಾಡಬೇಕು ಅಂತ ಇರ್ತಾರೆ, ದಯವಿಟ್ಟು ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಿ. ನನ್ನ ಮೊಬೈಲ್ ನಂಬರ್ 9632254884. ಇನ್ನೊಮ್ಮೆ ಹೇಳ್ತೇನೆ, 9632254884. ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಮರೆಯಬೇಡಮ್ಮ ತಂಗೆ ನೀಲಕಂಠನ ಶಂಭುಲಿಂಗ ಎರವ ತನಕ ಸ್ವಾಮಿಗೆ ನಾವ ಶಂಭುಲಿಂಗ ಎರವ ತನಕ ಸ್ವಾಮಿಗೆ ಸ್ವಾಮಿಗೆ ನಾವ ಶಂಭುಲಿಂಗ ಎರವ ತನಕ ಸ್ವಾಮಿಗೆ ನಾವ ಅತ್ತೆ ಮಾದೇರ ನೇನ ಸೇವೆ ಮಾಡೋತ ತಾಯಿ ತಂದೇರ ನೇನ ಮರೆಯಬೇಡಮ್ಮ ತಾಯಿ ತಂದೇರ ನೇನ ಮರೆಯಬೇಡಮ್ಮ ತಾಯಿ ತಂದೇರ ನೇನ ಮರೆಯಬೇಡಮ್ಮ ತಾಯಿ ತಂದೇರ ಸ್ವಾಮಿಗೆ ನಾವ ಲಿಂಗ ಎರವ ತನಕ ಸ್ವಾಮಿಗೆ ನಾವ ಶಂಭುಲಿಂಗ ಎರವ ತನಕ ಸ್ವಾಮಿಗೆ ನಾವ ಶಂಭುಲಿಂಗ ಎರವ ತನಕ ಸ್ವಾಮಿಗೆ ನಾವ ಮಾವ ಮೈದಿರ ನೇನ ಸೇವೆ ಮಾಡೋತ ಅಣ್ಣ ತಂದೇರ ನೇನ ಮರೆಯಬೇಡಮ್ಮ ಅಣ್ಣ ತಂದೇರ ಸ್ವಾಮಿಗೆ ನಾವ ಲಿಂಗ ಎರವ ತನಕ ಸ್ವಾಮಿಗೆ ನಾವ ಶಂಭುಲಿಂಗ ಎರವ ತನಕ ಸ್ವಾಮಿಗೆ ನಾವ ಶಂಭುಲಿಂಗ ಎರವ ತನಕ ಸ್ವಾಮಿಗೆ ನಾವ ಏನಾದ್ನೇರ ನೇನ ಸೇವೆ ಮಾಡೋತ ಅಕ್ಕ ತಂಗೇರ ನೇನ ಮರೆಯಬೇಡಮ್ಮ ಅಕ್ಕ ತಂಗೇರ ಮರೆಯಬೇಡಮ್ಮ ಅಕ್ಕ ತಂಗೇರ ನೇನ ಮರೆಯಬೇಡಮ್ಮ ಅಕ್ಕ ತಂಗೇರ ನೇನ ಮರೆಯಬೇಡಮ್ಮ. ತಂದೇರ ನೀನೋ ಮರೆಯಬೇಡಮ್ಮ, ತಾಯಿ ತಂದೇರ ನೀನೋ ಮರೆಯಬೇಡ, ತಾಯಿ ತಂದೇರ ನೀನೋ ಮರೆಯಬೇಡಮ್ಮ, ತಾಯಿ ತಂದೇರ ನೀನೋ ಮರೆಯಬೇಡ, ಮರೆಯಬೇಡಮ್ಮ ತಂಗೆ ನೀಲಕಂಠನ ಶಂಭೋಲಿಂಗ.